ಹರಿವ ಹೊಳೆಯ ಮೇಲೆ ಹರಿದು ಬಂತು ಎತ್ತರದ ತೇರು ಗೊತ್ತಾ ಝುಂ ಝುಂ ಝುಂ ಗೊತ್ತಾ ಝುಂ ಝುಂ ಝುಂ ಇದನ್ನು ಕಂಡು ಬೆರಗಾಗಿ ನೋಡಿದವು ಕಾಡು ಪ್ರಾಣಿ ಸುತ್ತ ಝುಂ ಝುಂ ಝುಂ ಸುತ್ತ ಝುಂ ಝುಂ ಝುಂ ಜಿಂಕೆ ಮರಿ ನೀರಿಗೆ ಬೀಳಲು ಕಾಲ್ಜಾರಿ ತನ್ನ ಬೆನ್ನಲ್ಲಿ ಹೊತ್ತು ಸಾಗಿಸಿತು ಮೊಸಳೆ ಮರಿ ಗಿಳಿ ಮರಿ ಹೇಳಿತು ಸರಿ ಸರಿ ಆಹಾ ಈಗಿದು ಬರೊಬ್ಬರಿ ಕೊಂಬಲಿ ಕೂತಗಿಳಿ ಚುವ್ ಚುವ್ ಎಂದಿತು ಪ್ರೀತಿಯಲಿ ಮೊಸಳೆಯ ಮೇಲ್ ಜಿಂಕೆ ಮರಿ ಜಿಂಕೆಯ ಮೇಲ್ ಹಕ್ಕಿ ಮರಿ ಚಿಟ್ಟೆಯೂ ನೋಡಿತು ಈ ತೇರ ನನ್ನನು ಕೂಡ ಕರ್ಕೋತೀರ ನೀರ್ ಮೇಲ್ ಮೊಸಳೆ ಮೊಸಳೆ ಮೇಲ್ ಜಿಂಕೆ ಜಿಂಕೆ ಮೇಲ್ ಹಕ್ಕಿ ಹಕ್ಕಿ ಮೇಲ್ ಚಿಟ್ಟೆ ನೀರ್ ಮೇಲ್ ಮೊಸಳೆ ಮೊಸಳೆ ಮೇಲ್ ಜಿಂಕೆ ಜಿಂಕೆ ಮೇಲ್ ಹಕ್ಕಿ ಹಕ್ಕಿ ಮೇಲ್ ಚಿಟ್ಟೆ ಕಾಣ್ತಾ ಇತ್ತು ನೀರ ಮೇಲೆ ತೇರು ಹೊರಟಂಗೆ ಒಬ್ರಿಗೊಬ್ರು ಹೊಂದ್ಕೊಂಡಿದ್ರೆ ತೇರ ಹಬ್ಬ ಹಿಂಗೆ ಝುಂ ಝುಂ ಝುಂ ಝುಂ ಝುಂ ಝುಂ ಝುಂ ಝುಂ